ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಕರ್ನಾಟಕವನ್ನು ಕೋವಿಡ್ 19 ಮುಕ್ತಗೊಳಿಸಲು ಬಯಸುತ್ತೀರಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೋವಿಡ್ 19 ಲಸಿಕೆಯನ್ನು ನೀಡುತ್ತಿದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸರ್ಕಾರದ ಕೋವಿಡ್ 19 ಲಸಿಕಾ ಅಭಿಯಾನವನ್ನು ಯಶಸ್ವಿಗೊಳಿಸಿ. ಲಸಿಕೆ ಪಡೆಯಲು ಕೋವಿಡ್ 19 ಸುರಕ್ಷತಾ ನಿಯಮಗಳನ್ನು ಪಾಲಿಸಲು ಉತ್ತೇಜಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವ ಕುರಿತು ಮಳವಳ್ಳಿ ತಾಲೂಕು ಕಿರುಗಾವಲು ಹೋಬಳಿ ಉಪ್ಪಲಗೇರಿ ಕೊಪ್ಪಲಿನ ಪ್ರಗತಿಪರ ಕೃಷಿಕ ಸಿದ್ದರಾಜು ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಈಗ ನಮ್ಮ ಜೊತೆ ಇದ್ದಾರೆ ಮಳವಳ್ಳಿ ತಾಲೂಕು ಕಿರುಗಾವಲು ಹೋಬಳಿಯ ಉಪ್ಪಲಗೇರಿ ಕೊಪ್ಪಲಿನ ಪ್ರಗತಿಪರ ಕೃಷಿಕ, 36 ಸಿದ್ದರಾಜು. SSLC ತನಕ ಓದಿದ್ರು, ಆಮೇಲೆ ಕೃಷಿ ಬಗ್ಗೆ ಅವ್ರಿಗೆ ಆಸಕ್ತಿ ಬಂತು. ಇರುವಂತ 5 ಪ್ರದೇಶದಲ್ಲಿ ಅವರು ತರಕಾರಿ ಬೆಳೆಗಳನ್ನು ಬೆಳೀತಾರೆ, ಹಿಪ್ಪನೇರಳೆ ಬೆಳೀತಾ ಇದ್ದಾರೆ. ರೇಷ್ಮೆ ಮಾಡಬೇಕು ಅಂದ್ಕೊಂಡು ಒಂದು 150 ಮಾಡಬೇಕು ಅಂತ ಒಂದು ರೇಷ್ಮೆ ಸಾಕೋದಕ್ಕೆ ಸಾಕಾಣಿಕೆ ಮನೆಯನ್ನು ಮಾಡ್ಕೊಂಡಿದ್ದಾರೆ, ಕೃಷಿ ಹೊಂಡ ಮಾಡ್ಕೊಂಡಿದ್ದಾರೆ. ತರಕಾರಿ ಬೆಳೆಯಲ್ಲಿ ಅವ್ರಿಗೆ ಆಸಕ್ತಿ ಇದೆ. ಈಗಾಗಲೇ ತಮಗಿರುವಂತಹ ಭೂಮಿಯ ಜೊತೆಗೆ ಇನ್ನೊಂದು 5 ಪ್ರದೇಶದಲ್ಲೂ ಸಹ ಬೇರೆ ಬೇರೆ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಇದಿಷ್ಟು ಅವರ ಪರಿಚಯ. ಅವ್ರನ್ನ ಮಾತಾಡಿಸಿ ಇನ್ನೊಂದಿಷ್ಟು ವಿಷಯಗಳನ್ನ ಈಗ ತಿಳ್ಕೊಳ್ಳೋಣ. ನಮಸ್ಕಾರ ಸಿದ್ದರಾಜ್ ಅವರು. ನಮಸ್ಕಾರ ಸರ್. 36 ಈಗ ನೀವು SSLC ತನಕ ಓದಿದ್ರಿ, ತಂದೆ ಒಂದಿಷ್ಟು ಭೂಮಿ ಇತ್ತು, ಆದ್ರೂ ನೀವು ಏನಾದ್ರು ಒಂದು ಪ್ರಯತ್ನ ಮಾಡಬೇಕು ಅಂತ ಶುರು ಮಾಡಿದ್ದೀರಿ, ತರಕಾರಿ ಬೆಳೀತಾ ಇದ್ದೀರಿ. ಹೇಳಿ, ನೀವು ಕೃಷಿ ಶುರು ಮಾಡಿದಾಗ ಯಾವ ತರ ಒಂದು ವಾತಾವರಣ ಇತ್ತು, ಯಾವ ತರ ಚಿತ್ರಣ ಇತ್ತು, ಏನೆಲ್ಲ ಬದಲಾವಣೆಗಳನ್ನ ನೀವು ಮಾಡ್ಕೊಂಡು ಬಂದ್ರಿ, ಇಷ್ಟು ವರ್ಷಗಳಲ್ಲಿ ಕೃಷಿ ನಿಮಗೆ ದುಡ್ಡು ಕೊಟ್ಟಿರೋದು ಅಥವಾ ಸಮಾಧಾನ ತಂದಿರೋದು ಯಾವ ಬೆಳೆ, ಆ ಬಗ್ಗೆನೂ ಒಂದಿಷ್ಟು ಮಾಹಿತಿ ಮಾಡಿಕೊಡಿ ಸರ್. ನಾನು SSLC ತನಕ ಓದ್ದೆ. ಅವಾಗ ನನಗೆ SSLC ತನಕ ಹೋದಾಗ ನಮ್ಮ ತಂದೆ ತುಂಬ ಪ್ರಾಬ್ಲಮ್ಲಿದ್ರು, ಕಷ್ಟದಲ್ಲಿದ್ದರು, ಸ್ವಂತ ಹಸುಗಳಿರಲಿಲ್ಲ ವ್ಯವಸಾಯ ಮಾಡೋಕ್ಕಂತೇಳಿ. ಅವಾಗ ನಾನೇನು ಮಾಡಿದೆ, ನಾನೇ ವ್ಯವಸಾಯ ಮಾಡಬೇಕು ಅಂತ ವ್ಯವಸಾಯದ ಬಗ್ಗೆ ತುಂಬ ಆಸಕ್ತಿ ಇಟ್ಕೊಂಡೆ. ಅದ್ರ ಜೊತೆಗೆ ನಾನು ಅವಾಗ ಒಂದು ಸ್ವಲ್ಪ ಬಡತನದಲ್ಲೂ ಇದ್ದೆ. ಅವಾಗ ಏನು ಮಾಡಿದೆ, ನನ್ನ ಜಮೀನು 5 ಏನಿದೆ ಅದಕ್ಕೆ ಸಾಲ ಮಾಡಿ ಬೋರ್ ಹಾಕ್ಸ್ದೆ. ಪ್ರತಿಯೊಂದಕ್ಕೂ ಸಾಲ ಮಾಡಿ ಬೋರ್ ಹಾಕ್ಸಿದ್ದು ಅವತ್ತು. ಅವಾಗಿಂದ ಸ್ಟಾರ್ಟ್ ಮಾಡಿದ್ರದಕ್ಕೆ ಸುಮಾರು ಇವತ್ತಿನವರೆಗೂ ನನಗೆ ವ್ಯವಸಾಯದಲ್ಲೇ ಮುಂದೆ ಬಂದಿರೋದು. ಮತ್ತು ಇತರ ಬೆಳೆಗಳು, ಬೇರೆ ಬೇರೆ ತರಕಾರಿ ಮತ್ತು ರೇಷ್ಮೆನ ಇವಾಗ ನಾನು ಹೊಸದಾಗಿ ಶುರು ಮಾಡಿರೋದು. ಮತ್ತು ಹೈನುಗಾರಿಕೆಯಲ್ಲಿ ಹಸುಗಳಿದೆ, ಹಾಗೆ ಒಂದೆರಡು ಮೇಕೆ, ನಾಟಿ ಕೋಳಿ ಸಾಕಣೆ ಮಾಡ್ತಾ ಇದ್ದೀನಿ ಸರ್. ಅದ್ರ ಜೊತೆಗೆ ನಾನು ಇವಾಗ ನನ್ನ ಸ್ವಂತ ಜಮೀನಿನಲ್ಲಿ 1 ಟೊಮೊಟೊ, 1 ಸಣ್ಣ ಮೆಣಸಿ, 1 ಬೀನ್ಸು ಈ ಥರ ಬೆಳೆಗಳನ್ನು ಮಾಡ್ತಾ ಇದ್ದೀನಿ. ಮತ್ತು ನನ್ನ ಜಮೀನ್ ಜೊತೆಗೂ ನಮ್ಮ ಸ್ನೇಹಿತರದ್ದು ಯಾರ್ದು ಜಮೀನು ಲೀಜು ಮಾಡ್ಕೊಂಡು ಅದರಲ್ಲಿ 1 ವ್ಯವಸಾಯ ಮಾಡ್ತಾ ಇದ್ದೀನಿ. ಈ ವ್ಯವಸಾಯದಲ್ಲಿ ಮೊದಲೆಲ್ಲ ನನಗೆ ಲಾಸ್ಟ್ಲಿ ಇದ್ದೀವಿ ಸರ್. ಇತ್ತೀಚಿನ ದಿನಗಳಲ್ಲಿ ನಾನು ಇಲಾಖೆಗಳಿಗೆಲ್ಲ ಭೇಟಿ ಕೊಟ್ಟಾಗ ತೋಟಗಾರಿಕೆ ಇಲಾಖೆ ಆಗ್ಬೋದು, ಕೃಷಿ ಇಲಾಖೆ ಆಗ್ಬೋದು, ಅರಣ್ಯ ಇಲಾಖೆ ಆಗ್ಬೋದು, ಈಗ ಅರಣ್ಯ ಇಲಾಖೆಯಿಂದ 1 ಎಬ್ಬೆವು ಮಾಡಿದ್ದೀನಿ. ಅದು ಇನ್ನೊಂದು ಎರಡು ವರ್ಷ ಕಟಾವು ಬರ್ತಾ ಇದೆ. ಅದು ವಾರ್ಷಿಕ ಬೆಳೆ, ಇವು ತರಕಾರಿ ಬೆಳೆಗಳು. ಇದ್ರ ಜೊತೆ ಮನೆಗೆ ಎಷ್ಟು ಬೇಕು ರಾಗಿ, ದ್ವಿದಳ ಧಾನ್ಯಗಳು ಇಂಥವನ್ನ ಒಂದು 10 ಕ್ವಿಂಟಲ್ 20 ಕ್ವಿಂಟಲ್ ಬೆಳ್ಕೊತಾ ಇದ್ದೀನಿ ಸರ್. ನಿಮ್ ತಂದೆ ರಾಗಿ ಬೆಳೀತಾ ಇದ್ರು, ಹುರುಳಿ ಬೆಳೀತಾ ಇದ್ರು, ಈ ತರದ ಏನು ಮಾಡಕ್ ಹೋಗಿರ್ಲಿಲ್ಲ, ಆ ಕಡೆ ನೀರಿನ ಒಂದು ಅಭಾವ ಇತ್ತು ಅಂತ. ನೀವು ತರಕಾರಿಯಲ್ಲಿ ಯಶಸ್ಸನ್ನ ಗಳಿಸಿದ್ದೀರಿ. ಇದುವರೆಗೆ ನಿಮಗೆ ನಿಮ್ಮ ಒಂದು ಖುಷಿಯನ್ನ ಗುರುತಿಸಿ ಏನೆಲ್ಲ ಒಂದು ಪ್ರಶಸ್ತಿಗಳು ಬಂದಿವೆ ಅದನ್ನು ಒಂದು ಹೇಳ್ಬಿಡಿ ಸರ್. ನನಗೆ 2015-16 ಸಲ ಕೃಷಿ ಹೊಂಡ ಮಾಡಿಸಿದಾಗ, ಆಗ ನನಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ತಾಲೂಕು ಮಟ್ಟದ ಯುವ ರೈತ ಪ್ರಶಸ್ತಿ ಬಂದಿದೆ. ಮತ್ತು ನನಗೆ 2017-18 ಸಾಲಿನಲ್ಲಿ ಡಾಕ್ಟರ್ ಶ್ರೀ ಪರಮಪೂಜ್ಯ ಸಿದ್ಧಗಂಗಾ ಬುಡ್ದಿಯವರ ಹುಟ್ಟುಹಬ್ಬದಂದು ನಮ್ಮ ತಾಲೂಕು ಮಟ್ಟದ ಶಾಸಕರನ್ನು ಒಂದು ಸೇರಿಸಿ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಒಂದು ಅವಾರ್ಡ್ ಬಂದಿದೆ ಸಿದ್ಧಗಂಗಾ ಬುದ್ಧಿಯವರ ಹುಟ್ಟುಹಬ್ಬದ ಪ್ರಯುಕ್ತ. ಮತ್ತು ಮೈಸೂರು ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಮೊದಲೊಂದ್ಸರಿ ಭಾಗವಹಿಸಿದ್ದೆ. ಹಾಗೆ DD ಚಂದನದವರು ನಮ್ಮ ತೋಟ ನಮ್ಮ ಮನೆ ಇಲ್ಲೆಲ್ಲ ಬಂದು ಅವರು ಒಂದ್ಸರಿ ಶೂಟಿಂಗ್ ಮಾಡೋಗಿದ್ರು. ಹಾಗೆ ನಮ್ಮ ಗ್ರಾಮದಲ್ಲಿ ಒಂದ್ಸರಿ ನಮ್ಮ ತೋಟದ ಹತ್ರನೇ ಆತ್ಮ ಯೋಜನೆ ಸಿಬ್ಬಂದಿಯವರು ಮತ್ತೆ ಕೃಷಿ ಅಧಿಕಾರಿಗಳೆಲ್ಲ ಸೇರಿ ಒಂದ್ಸರಿ ಸಮಾರಂಭ ಮಾಡಿದ್ರು ಸರ್, ರೈತರು ಬೆಳೆ ಉತ್ಸವ ಮಾಡಿ. ಒಂದು ರೀತಿ ಯಶಸ್ಸು ಸಿಕ್ಕಿದೆ ನಿಮಗೆ. ಆದರೆ ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ರೈತರಿಗೆ ಎಷ್ಟೋ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಒಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ನಮಗೆ ಬೆಳೆ ಕಟಾವು ಮಾಡುವಂಥ ಸಂದರ್ಭದಲ್ಲಿ ಒಳ್ಳೆ ರೇಟ್ ಸಿಗುತ್ತೋ ಇಲ್ವೋ ಅಂತ ಒಂದು ಭಯ. ಇನ್ನೊಂದು ಅದಕ್ಕೆ ಬೇಕಾದಂತಹ ನೀರಿನ ಸೌಕರ್ಯ, ಕೀಟ ರೋಗಗಳ ನಿಯಂತ್ರಣ ಮಾಡುವಂಥದ್ದು, ನಿರಂತರವಾಗಿ ಅದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ಹೇಳಿ, ತರಕಾರಿ ಕೃಷಿಯಲ್ಲಿ ನೀವು ಕಂಡ ಹಾಗೆ ಯಾವ ಯಾವ ವಿಷಯಗಳಲ್ಲಿ ಹೆಚ್ಚು ಗಮನ ವಹಿಸಬೇಕು, ಒಂದು ಒಳ್ಳೆಯ ಇಳುವರಿ ಬರಬೇಕಾದ್ರೆ ನಿರ್ವಹಣೆ ಹೇಗೆ ಮಾಡಬೇಕು, ನೀವು ಯಾವ ಥರ ಮಾಡ್ಕೊಂಡು ಹೋಗ್ತೀರಿ? ಸರ್, ನಾನು ಒಂದೇ ಬೆಳೆ ಮಾಡಕ್ ಹೋಗಲ್ಲ ಸರ್, ಬೇರೆ ಬೇರೆ ಅಂತರ್ ಬೆಳೆಗಳು ಮಾಡಬೇಕು. ಇವಾಗ ಉದಾಹರಣೆಗೆ ಮೊದಲು ಟೊಮೊಟೊ ಹಾಕಿರ್ತೀನಿ, ಅದನ್ನ ಮುಗಿತಾ ಇದ್ದಾಗಿಂದಲೇ ಅದಕ್ಕೆ ಬೀನ್ಸ್ ಹಾಕಬಹುದು. ಅದ್ರ ಜೊತೆಗೆ ನಮ್ಮಲ್ಲಿ ಮತ್ತೊಂದು ಯಥೇಚ್ಛವಾಗಿ ನಾವು ಗಮನ ಕೊಡಬೇಕಾಗಿರೋದು ರಾಸಾಯನಿಕ ಗೊಬ್ಬರಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಂಡು ಕೊಟ್ಟಿಗೆ ಗೊಬ್ಬರಗೆ ಆದ್ಯತೆ ಜಾಸ್ತಿ ಕೊಟ್ಟಾಗ ಬೆಳೆಗಳು ಅದು ಯಾವುದೇ ಕಾರಣಕ್ಕೂ ಇಳುವರಿ ಮಿಸ್ ಇಲ್ಲದೆ ಬರುತ್ತೆ ಸರ್. ನಾವು ಕೊಟ್ಟಿಗೆ ಗೊಬ್ಬರ ಎಷ್ಟು ಕೊಡ್ತೀವಿ, ಭೂಮಿ ಫಲವತ್ತೆ ಎಷ್ಟು ಮಾಡ್ತಿದ್ದೀವಿ, ಅಷ್ಟು ಇಳುವರಿ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಬರುತ್ತೆ. ಹಾಗೇನೆ ಒಂದೇ ಬೆಳೆ ಮಾಡಬಾರ್ದು, ನಾವು ಯಾವುದೇ ಬೆಳೆ ಯಾವುದೇ ಭೂಮಿಗೆ ಅಲ್ಲಿ ಒಂದೇ ಬೆಳೆ ಮಾಡಿದಾಗ ಅದು ಇಳುವರಿ ಕುಂಠಿತಾಗುತ್ತೆ. ಅದ್ರ ಜೊತೆಗೆ ಮಾರ್ಕೆಟಿಂಗ್ ಹೆಂಗೆ ಅಂತಂದ್ರೆ ನಾವು ಬರೀ ರಾಸಾಯನ ಔಷಧಿ ಹೊಡೆದ್ಬಿಟ್ರೆ ಇಳುವರಿ ಜಾಸ್ತಿ ಬರ್ತಂತ ನಮ್ಮ ರೈತರು ತಿಳ್ಕೊಂಡು ಸಿಕ್ಕಾಪಟ್ಟೆ ಸಾಲ ಮಾಡೋದು, ಸಿಕ್ಕಾಪಟ್ಟೆ ತಗೊಂಡ್ಬಂದು ಬಂಡವಾಳ ಹೂಡೋದು, ಅದು ಮೊದಲನೇ ತಪ್ಪು. ಯಾಕಂತ ಹೇಳಿದ್ರೆ ಆ ವಾತಾವರಣಕ್ಕೆ ಅನುಗುಣವಾಗಿ ನಮ್ಮ ಔಷಧಿ ಸಿಂಪಡಣೆ ಮಾಡಬೇಕಾಗುತ್ತೆ. ಜೊತೆಗೆ ಬರೀ ಔಷಧಿನೇ ಹೊಡೆಯೋದಿಲ್ಲ, ಕೀಟ ಆಕರ್ಷಣೆ ಬಲೆಗಳು ಅಂತ ಇರುತ್ತೆ ಹಳದಿ ಕಲರ್ದು, ಆ ಥರದ ಬಲೆಗಳಾಗಂದಾಗ ರಸ ಇರೋಂಥ ಚಿಟ್ಟೆಗಳೆಲ್ಲ ಅವಾಯ್ಡ್ ಆಯ್ತವ. ಮತ್ತೆ ಊಜಿ ನೊಣ ಅಂತ ಬರ್ತಿರುತ್ತೆ, ಅದಕ್ಕೆ ಬರೀ ಊಜಿ ನೊಣಕ್ಕೆಲ್ಲ ಬರೀ ಔಷಧಿ ಹೊಡೆದ್ರೆ ಸಾಲದು, ಅದಕ್ಕೆ ಊಜಿ ಡಬ್ಬ ಅಂತ ಅದೆಲ್ಲ 150 ರೂಪಾಯಿ ಕಡಿಮೆ ರೇಟ್ಲಾಗಂತೇವೆ. ಅದನ್ನು ತೋಟಗಳಿಗೆ ಹಾಕಬೇಕು, ಸುತ್ತ ಗ್ರೀನ್ ನೆಟ್ ಕಟ್ಟಬೇಕು. ಈ ರೀತಿ ಮಾಡಿದಾಗ ಒಂದು 100-60% ರೋಗಗಳು ಅಥೋಟಿಗೆ ಬರೋದ್ರಿಂದ ಕಡಿಮೆ ಖರ್ಚಿನಲ್ಲಿ ರೋಗಗಳನ್ನ ನಿಯಂತ್ರಣ ಮಾಡಬಹುದು. ಹಾಗೆ ಜೊತೆಗೆ ಐಸ ನೀರಲ್ಲಿ ಬೆಚ್ಚಗೆ ಬೆಳೆ ಬೆಳೆಯೋಕ್ಕಾಗಲ್ಲ, ಹನಿ ನೀರಾವರಿ ರೂಪದಲ್ಲಿ ಮಾಡ್ಕೊಂಡ್ರೆ ನಾವು ಲಘು ಪೋಷಕಾಂಶವಾಗಿ ಸಾರಜನಕ ಈ ಥರದ ಒಂದು ಗೊಬ್ಬರಗಳನ್ನ ನೀರಾವರಿ ಡ್ರಿಪ್ ಮುಖಾಂತರ ಕೊಡ್ಬೋದು. ಈ ರೀತಿ ಮಾಡ್ಕೋದಾಗ ರೈತನಿಗೆ ಯಾವುದೇ ರೀತಿ ನಾನು ತೊಂದರೆ ನನಗೆ ಗೊತ್ತಿಲ್ಲದೆ ರೀತಿಲಿ ತೊಂದರೆಯಾಗಿ ನಾನು ಲಾಸ್ ಆಗಿದ್ದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು 5 ವರ್ಷದಿಂದ ನನ್ನ ಯಾವುದೇ ಒಂದು ಬೆಳೆಗಳು ನಾನು ಲಾಸ್ ಆಗಿಲ್ಲ ಸರ್. ಇನ್ನು ಕುಂಬಳ ಬೆಳೆದಾಗ ನಿಮಗೆ ಅತಿ ಹೆಚ್ಚಿನ ಒಂದು ಉತ್ಪಾದನೆ ಮಾಡಿದ್ರಿ, ಅದನ್ನು ಮಾರುಕಟ್ಟೆಗೆ ತಗೊಂಡು ಹೋದ್ರಿ ಅಂತ ಪ್ರಶಸ್ತಿ ಕೊಟ್ರು ಅಂತ ಹೇಳಿದ್ರಿ. ಹೇಳಿ ಆ ಬಗ್ಗೆ, ಆ ಬೆಳೆ ಯಾವುದು, ಆ ಸನ್ನಿವೇಶ ಯಾವ ಥರ ಇತ್ತು ಅಂತ. ಸರ್, ಇದು ನಾನು ಒಂದೇ ಸರಿ 5 ಕಾಲೇಕರಕ್ಕೆ ಒಂದೇ ಸರಿ ಕುಂಬಳ ನಾಟಿ ಮಾಡಿದ್ದೆ. ನಾನು ನಾಟಿ ಮಾಡಿದಾಗ ಸುಮಾರು 1-3 ರೂಪಾಯಿ ಏನೋ ಇತ್ತು ಸ್ಟಾರ್ಟಿಂಗ್ ನಾನು ನಾಟಿ ಬೇಸಿಕಲ್ ನಾಟಿ ಮಾಡಿದಾಗ. ಅವಾಗ ಮಾರ್ಚಿ ತಿಂಗಳು ಬಂತು, ಅವಾಗ 8 ರೂಪಾಯಿ ಒಂದೇ ಫಸ್ಟ್ ದಿನ ರೈಟು 16 ರೂಪಾಯಿ ಗಂಟೆ ಇತ್ತು, ಸಡನ್ ಆಗಿ ಡೌನ್ ಆಯಿತು 8 ರೂಪಾಯಿ ರೈಟು. ಅವತ್ತು ಒಂದೇ ದಿನ 16,800 ಕೆಜಿ ಕುಂಬಳ ಸಿಕ್ಕಿತ್ತು, ಅಂದರೆ 5 ಲೋಡ್ ಸಿಕ್ಕಿತ್ತು. ಅವಾಗ ಅವರು ಯಾವುದೋ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಮ್ಮ ತಾಲೂಕಲ್ಲಿ ಫಸ್ಟ್ 16,500 ಕೆಜಿ ತರಕಾರಿ ಹೊಡೆದ್ರು ಅಂದ್ಬಿಟ್ಟು ಒಂದು ಸನ್ಮಾನ ಮಾಡಿ ಒಂದು ಪ್ರಶಸ್ತಿ ಕೊಟ್ಟಿದ್ರು ಸರ್. ಜೊತೆಗೆ ಅದರಲ್ಲಿ ನನಗೆ ಹೆಚ್ಚಿಗೆ ಇದಾಗಿರಲಿಲ್ಲ, ಖರ್ಚಾಗಿರಲಿಲ್ಲ, ಕೇವಲ 5 ಎಕರೆಗೆ 70,000 ರೂಪಾಯಿ ಖರ್ಚಾಗಿತ್ತು ಸರ್. ಅದು ಬಿಟ್ಕೊಂಡ್ರೆ ಇತರೆ ತರಕಾರಿಗಳನ್ನ ಇವಾಗ ಅದರಲ್ಲೇ ಬೇರೆ ಬೇರೆ ತರಕಾರಿಗಳು ಬೆಳೀತಾ ಇದೆ. ಈಗ ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟಾಗ ಬಂದರೆ ಒಂದು ವಿಚಾರ ಎಲ್ಲರೂ ಹೇಳ್ತಾರೆ, ಈಗ ಏನು ಗೊಬ್ಬರಗಳು ಕೊಡಬೇಕು, ಆ ಮಣ್ಣಿನಲ್ಲಿ ನಾವು ಏನು ಇರುತ್ತೆ ಅಂಶಗಳು ಅದನ್ನೆಲ್ಲ ಈ ಬೆಳೆಗಳು ಸಿಕ್ಕಾಪಟ್ಟೆ ಬಳಸ್ಕೊಳ್ಳೋದ್ರಿಂದ ಅದನ್ನು ಮತ್ತೆ ಮತ್ತೆ ಮಣ್ಣಿಗೆ ನಾವು ಸೇರಿಸಬೇಕಾಗತ್ತೆ. ಒಂದು ಬೆಳೆ ಆದಮೇಲೆ ಸಾಮಾನ್ಯವಾಗಿ ಧಾನ್ಯದ ಬೆಳೆಗಳು ಬೆಳೆಕಾಳು ಬೆಳೆಗಳಿಗಿಂತ ತರಕಾರಿ ಬೆಳೆಗಳಲ್ಲಿ ಪೋಷಕಾಂಶಗಳ ಒಂದು ಬಳಕೆ ಜಾಸ್ತಿ ಇರುತ್ತೆ ಆ ಬೆಳೆಗೆ ಸಂಬಂಧಪಟ್ಟಾಗ, ಯಾಕೆ ಅದು ಬೇಕು ಆ ಬೆಳೆಯ ಒಂದು ಬೆಳವಣಿಗೆಗೆ. ಹೇಳಿ, ಈಗ ಟೊಮೆಟೊ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಬೇರೆ ಯಾವುದೇ ಒಂದು ಬೆಳೆವಾರು ನೀವು ಯಾವ ರೀತಿ ಮಾಡ್ತೀರಿ, ಆಮೇಲೆ ಸಸಿಗಳನ್ನು ನೀವೇ ಅಭಿವೃದ್ಧಿ ಮಾಡಿಕೊಳ್ಳುವಂಥದ್ದು ಅಥವಾ ನರ್ಸರಿಗಳಿಂದ ತಂದು ಬಳಕೆ ಮಾಡುವಂಥದ್ದು, ಪ್ರಾರಂಭದಿಂದ ಹೇಳ್ತಾ ಹೋಗಿ ತರಕಾರಿ ಬೆಳೆಗೆ ಸಂಬಂಧಪಟ್ಟಾಗಿ ಏನೆಲ್ಲ ಮಾಡ್ತೀರಿ ನೀವು ಅಂತ? ಸರ್, ಮೊದಲು ನಾವು ಭೂಮಿನ ಪ್ರಥಮವಾಗಿ ಭೂಮಿನ ಒಂದು ಒಳ್ಳೆಯ ರೀತಿಯಲ್ಲಿ ಹದ ಮಾಡ್ಕೋಬೇಕು. ಒಂದು 3 ಕಿತ 4 ಕಿತ ಉತ್ತು ಅದನ್ನು ಕಡ ನಿಯಂತ್ರಣ ಮಾಡಿ ಕೊಟ್ಟಿಗೆ ಗೊಬ್ಬರ ಹಾಸಿ ಮಲ್ಚಿಂಗ್ ಇದ್ದು ಮಲ್ಚಿಂಗ್ ಮಾಡ್ಕೊಂಡು ಇನ್ನೂ ತುಂಬ ಒಳ್ಳೆಯದು, ಅನುಕೂಲತೆಗಳಿದೆ ಅದರಿಂದ. ಆದರೆ ಬೇಸಿಕಲ್ ನಾನು ಹೇಳಬೇಕು ಅಂತಂದರೆ ಮೊದಲು ಮಣ್ಣು ಟೆಸ್ಟ್ ಮಾಡಿಸ್ಬೇಕು ಸರ್. ನಮ್ಮ ಮಣ್ಣಿಗೆ ಯಾವ ಬೆಳೆ ಹಾಕಿದ್ರೆ ಒಂದು ಉತ್ತಮವಾಗಿ ಬೆಳೆ ಬರುತ್ತಾ, ಆ ಮಣ್ಣಿನಲ್ಲಿ ಸತ್ವಾಂಶ ಹೆಂಗಿದೆ, ಕಬ್ಬಿಣದ ಅಂಶ ಹೇಗಿದೆ, ಆ ಮಣ್ಣಿಗೆ ಸಾರಜನಕ ಎಷ್ಟು ಕೊಡಬೇಕು, ಪೊಟಾಸಿಯಮ್ ಎಷ್ಟು ಕೊಡಬೇಕು, ಮೆಗ್ನೀಸಿಯಮ್ ಎಷ್ಟು ಕೊಡಬೇಕು, ಹಾಗೇನೆ ಈ ಬೇರೆ ಬೇರೆ ಇತರೆ ಗೊಬ್ಬರಗಳನ್ನ ನಾವು ಕೊಡಬೇಕಾದ್ರೆ ಮೊದಲು ಮಣ್ಣು ಟೆಸ್ಟ್ ಮಾಡಿಸ್ಬೇಕು. ನಮ್ಮ ಮಣ್ಣಿಗೆ ನಾವು ಎಷ್ಟು ಗೊಬ್ಬರ ಬೇಕು, ಉದಾಹರಣೆಗೆ ಸಾರಜನಕ ಎಷ್ಟು ಬೇಕು ಅಷ್ಟು ಕೊಟ್ಟರೆ ಉತ್ತಮ. ಅದು ಬಿಟ್ಟು ನಾನೇನೋ ಹೆಚ್ಚಿಗೆ ಗೊಬ್ಬರ ಸುರಿದ್ಬಿಟ್ಟು ಜಾಸ್ತಿ ಇಳುವರಿ ಬರ್ತಾ ಅಂತ ನನ್ನ ಪಡೆ ನಾನು ಮಾಡೋದು ಅದು ತಪ್ಪು. ಮೊದಲು ಮಣ್ಣು ಟೆಸ್ಟ್ ಮಾಡಿಸಿ ಆ ಮಣ್ಣಿಗೆ ಅನುಗುಣ ಆದಂಥ ಒಂದು ಬೆಳೆಗಳನ್ನ ಹಾಕಿದ್ರೆ, ನಾನು ಮೊದಲು ಹಾಗೆ ಯಾವ್ದು ಬೆಳೆ ಸಿಗುತ್ತೆ ಅದು ಮಾಡ್ತಾ ಇದ್ದೆ. ಬಟ್ ಮಣ್ಣು ಟೆಸ್ಟ್ ಮಾಡಿಸಿ ಮಂಡ್ಯದಲ್ಲಿ ಹೋಗಿ ಆಗ ನನ್ನ ಮಣ್ಣಿಗೆ ಏನೇನು ಬೇಕು, ಏನು ಕೊರತೆ ಇದೆ ನನ್ನ ಮಣ್ಣಲ್ಲಿ ಅನ್ನೋದನ್ನ ಅದನ್ನು ತಿಳ್ಕೊಂಡು ಅಲ್ಲಿಂದ ಆರಂಭ ಮಾಡೋಕ್ಕೆ ಇರಲಿ. ಈ ಬೀಜಗಳು ಅಂತಂದರೆ ಸರ್, ಮೊದಲೆಲ್ಲ ಬೀಜನ ನಾವೇ ಸ್ವತಃ ಮಡಿ ಮಾಡ್ಕೊಂಡು ಹೋಗ್ಬಿಟ್ಲಾಕತ್ತಿದ್ವು. ಇತ್ತೀಚೆಗೆ ನರ್ಸರಿಗಳು ಬಂದಿರೋದ್ರಿಂದ ಅಲ್ಲಿ ನರ್ಸರಿಲೇ ಕೊಟ್ಟು ನಾವು ನಮ್ಗೆ ಯಾವ ಬಿತ್ತನ ಬೇಕು ಆ ಬಿತ್ತನ ನಾವು ಖರೀದಿ ಮಾಡ್ಕೊಂಡು ನಾನು ನರ್ಸರಿಲಿ ಕೊಟ್ಟು ಒಟ್ಲಾಕ್ಸ್ಕೊಂಡು ಆ ಪೈರನ್ನ ನಾನು ನಾಟಿ ಮಾಡ್ತಾ ಇದ್ದೀನಿ. ಅವ್ರು ಯಾವುದೋ ಒಂದು ಪೈರು ಕೊಡೋದಂತಂದು ಇದುವರೆಗೂ ನಾನು ನಾಟಿ ಮಾಡೇ ಇಲ್ಲ ಸರ್. ನಿಮ್ಗೆ ಯಾವ್ದು ಬೇಕೋ ಆ ಬಿತ್ತನೆ ಬೀಜವನ್ನು ಖರೀದಿ ಮಾಡ್ತೀರಿ, ನರ್ಸರಿಗೆ ಕೊಡ್ತೀರಿ, ಅವರು ಅದನ್ನು ಸಸಿ ಮಾಡಿ ಕೊಡ್ತಾರೆ, ಸಸಿ ತಂದು ನಾಟಿ ಮಾಡ್ಕೊಳ್ತೀರಿ. ಸಾಮಾನ್ಯವಾಗಿ ಎಷ್ಟು ದಿನದ ಪೈರನ್ನು ತಂದು ನಾಟಿ ಮಾಡ್ತೀರಿ ಟೊಮ್ಯಾಟೊ ಬೆಳೆಯಲ್ಲಿ? ಸರ್, ಟೊಮ್ಯಾಟೊ ಬೆಳೆ 24 ದಿನ ಪೈರು ತಂದು ನಾಟಿ ಮಾಡ್ತೀನಿ. ಸುನಾಮಿ ಪೈರು ಅದನ್ನು 1 ತಿಂಗಳ ಬೆಳೆ ನಾಟಿ ಮಾಡ್ತೀನಿ. ಈ ಬೀನ್ಸು ಮತ್ತು ಸೌತೆಕಾಯಿನ ಬೀಜನೆ ಭೂಮಿಗೆ ಡೈರೆಕ್ಟಾಗಿ ಬಿತ್ತನೆ ಮಾಡ್ತೀನಿ. ಅದು ಬೀಜ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಬೀಜಾಮೃತ ಮಾಡಿ ನಾನು ಭೂಮಿಗೆ ನಾಟಿ ಮಾಡ್ತಾ ಇದ್ದೀನಿ ಸರ್. ಬೀಜಾಮೃತ ಮಾಡೋದ್ರಿಂದ ಅದು ಮೊಳಕೆ ಶಕ್ತಿ ಜಾಸ್ತಿ ಆಗುತ್ತೆ, ಜೊತೆಗೆ ಆರೋಗ್ಯಕರವಾದ ಸಸಿಗಳು ಸಿಗುತ್ತೆ ಅಂತ ನಿಮ್ಮ ಅಭಿಪ್ರಾಯ ಹೇಳಿ. ಗೊಬ್ಬರಕ್ಕೆ ಸಂಬಂಧಪಟ್ಟಂಗೆ ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ, ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಬೇಕು ಅಂತ. ಎಷ್ಟು ಹಸುಗಳಿದೆ ನಿಮಗೆ ಬೇಕಾಗುವಂತಹ ಈ ಬೆಳೆ ಪ್ರದೇಶ ಏನಿದೆ ಎಲ್ಲದಕ್ಕೂ ನೀವು ಸಾವಯವ ಗೊಬ್ಬರವನ್ನು ಹೇಗೆ ಪೂರೈಕೆ ಮಾಡ್ಕೋತೀರಿ? ಸರ್, ನನ್ನ ಸ್ವಂತ ಹಸು 2 ಇದೆ ಮತ್ತೆ ಮೇಕೆ ಇದೆ, ಹಾಗೆ ಕೋಳಿ ಗೊಬ್ಬರನ ಸ್ವಲ್ಪ ಖರೀದಿ ಮಾಡ್ತೀನಿ. ಅದು ಯಥೇಚ್ಛವಾಗಿ ಮಾಡಲ್ಲ, ಮಳೆಗಾಲ ತಿಂಗ ಮಾತ್ರ ಮಾಡೋದು. ಆದರೆ ಕೊಟ್ಟಿಗೆ ಗೊಬ್ಬರನೇ ನಾನು ಬೇರೆಯವ್ರ ಹತ್ರ ನನ್ನ ಗೊಬ್ಬರ ಜೊತೆಗೆ ಕೊಟ್ಟಿಗೆ ಗೊಬ್ಬರನ ನಾನು ಖರೀದಿ ಮಾಡ್ತೀನಿ. ಅದರಲ್ಲಿ ಯಾವ ಗೊಬ್ಬರ ಯಥೇಚ್ಛವಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಸರ್, ನಾಟಿ ಹಸು ಯಾರ ಹತ್ರ ಇದೆ ಅವ್ರ ಗೊಬ್ಬರನ ನಾನು ಈಗ ಮಾಮೂಲಿ ಹಸುಗಳ ಗೊಬ್ಬರಕ್ಕೆ ಒಂದು ಟ್ಯಾಕ್ಟರ್ ಇವತ್ತು 1,300 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ನಾಟಿ ಹಸುನವರು 1,000 ರೂಪಾಯಿ ಏನಾದ್ರು ಕೊಟ್ಟು ನಾನು ಖರೀದಿ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಾಟಿ ಹಸುಗಿನ ಗೊಬ್ಬರ ಮತ್ತು ಗಂಜಾಳದಲ್ಲಿ 100,000,000,000 ಒಂದು ಸೂಕ್ಷ್ಮಾಣು ಜೀವಿಗಳು ಅದರಲ್ಲಿ ಇದೆ ಅಂತ ನಮ್ಮ ವಿಜ್ಞಾನಿಗಳು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ತೋಟದಲ್ಲೂ ಸಹ ಆ ಥರದ ಗೊಬ್ಬರಗಳಾಕಾಗ ಒಂದು ಇಳುವರಿ ಒಳ್ಳೆ ಇಳುವರಿ ಬಂದಿದೆ. ಅದರಿಂದ ನಾನು ಈಗ ಸಾಲದಕ್ಕೆ ಈಗ ನೀನು ಒಂದು ಹೊಸ್ದಾಗಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸರ್. 0 ಬಜೆಟ್ ಅಂದರೆ 0 ಬಂಡವಾಳ ನೈಸರ್ಗಿಕ ಕೃಷಿ ಪದ್ಧತಿ ಅಂತ ಹೇಳಿ ಅದನ್ನು ಮಾಡಬೇಕು ಅಂತ ಈಗ ಅಲ್ಲಿ ನಾವು ಕುಂತಿರೋ ಜಮೀನಲ್ಲೇ ಚಂಬಚಲ್ಲಿ ಅದನ್ನು ಭೂಮಿಗೆ ಅದೇ ನೆಲವದಿಕೆ ಮಾಡಿದ್ದೀನಿ ಸರ್. ಇವಾಗ ಅದಕ್ಕೆ ಒಂದು ಚೂರು ರಾಸಾಯನ ಗೊಬ್ಬರನ ಅದಾಗ್ತಾನೆ, ಒಂದು ಯಾವುದೇ ಒಂದು ಔಷಧಿ ಹೊಡಿದೆ ನಾನೇ ಬೀಜಾಮೃತ ಜೀವಾಮೃತ ಘನಜೀವಾಮೃತ ಈ ಥರದ್ದನ್ನೆಲ್ಲ ಮಾಡಿ ಒಂದು ಹೊಸ್ದಾಗಿ ಮಾಡಬೇಕು ಅಂತೇಳಿ ನಮ್ಮ ಮಳವಳ್ಳಿ ತಾಲೂಕಿನ ಕೃಷಿ ಅಧಿಕಾರಿಗಳು ನನ್ನನ್ನು ಇವಾಗ 0 ಬಂಡವಾಳ ಅನ್ನೋ ಒಂದು ಇದರಲ್ಲಿ ಒಂದು ಯೋಜನೆಯಲ್ಲಿ ಒಬ್ಬ CRP ಆಗಿ ತಗೊಂಡು ನಾನು ಮಾಡ್ತಾ ಇದ್ದೀನಿ. ಇತರ ರೈತರಿಗೂ ಮಾಡಿಸ್ಬೇಕು ಅಂತ ಒಂದು ತುಂಬ ಆಸಕ್ತಿ. ಈಗ ಚಂಬೆ ಎಲ್ಲ ಹಾಕಿದ್ದೀರಿ, ಮಣ್ಣಿಗೆ ಉತ್ತಾಗಿದೆ, ಈ ಮುಂದಿನ ಕೆಲಸಗಳಾಗಬೇಕೀಗ. ನೀವು ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನು ನಿಮ್ಮ ಅನುಭವ, ಹೇಗೆ ಪ್ರಾರಂಭ ಮಾಡಿದ್ರಿ ಹೇಳಿ, ಅಲ್ಲಿ ಏನೆಲ್ಲ ಕಲ್ತಿದ್ದೀರಿ, ಏನೆಲ್ಲ ಒಂದು ವಿಷಯಗಳನ್ನು ನೀವು ಅಳವಡಿಸ್ಕೊಂಡಿದ್ದೀರಿ? ಸರ್, ನಾನು ರೇಷ್ಮೆ ಅಂದರೆ ಹಿಂದೆ ನಮ್ಮ ಅಜ್ಜಿ ನಮ್ಮ ಅಕ್ಕ ಅವರೆಲ್ಲ ಇದ್ದಾಗ ರೇಷ್ಮೆ ಬೆಳೀತಾಯಿದ್ರು. ಅವಾಗೆಲ್ಲ ರೇಷ್ಮೆನ ಸೊಪ್ಪನ್ನು ಊರ್ಕೊಂಡು ಬೆಳೀತಾಯಿದ್ರು, ಅವಾಗ ತುಂಬ ಕಷ್ಟ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು 2 ಸೊಪ್ಪು, ಅವಾಗೆಲ್ಲ 6 ಸೊಪ್ಪು 7 ಸೊಪ್ಪು ಹಾಕರು, ದಿನ ಅದನ್ನು ಕಸ ಬದಲಾಯಿಸೋದು ಈ ಥರ ಎಲ್ಲ ತುಂಬ ರಿಸ್ಕ್ ಇತ್ತು. ಬಟ್ ಇವಾಗ ಹಂಗಿಲ್ಲ, ಯಾವೆಲ್ಲ ಮೇಜ್ ಸಿಸ್ಟಮ್ ಮಾಡಿದ್ದಾರೆ. ಆಮೇಲೆ ನಾನು ಈಗ ಉಳಿಗೆ ಅಂತ ಪ್ರತ್ಯೇಕವಾಗಿ 30x23 ಮನೆ ಮಾಡಿಸಿದ್ದೀನಿ, ದೊಡ್ಡದಾಗಿ ಮನೆಯೂ ಮಾಡಿಸಿದ್ದೀನಿ. ರೇಷ್ಮೆಗೆ ಯಾವ ರೀತಿ ಉಳಿ ಮನೆಗೆ ಅನುಗುಣವಾಗಿರ್ಬೇಕು ಆ ಥರ ಇಂಜಿನಿಯರ್ ಹತ್ರ ಪ್ಲಾನ್ ತಗೊಂಡು ಆ ಥರ ಮಾಡಿಸಿದ್ದೀನಿ. ಮತ್ತು ಇದು ಅನುಭವ ಹಿಂದೆ ಇತ್ತು ಸ್ವಲ್ಪ, ಬಟ್ ಇವಾಗ ನನಗಿಂತ ಹೆಚ್ಚಾಗಿ ನನ್ನ ಹೆಂಡತಿಗೆ ರೇಷ್ಮೆ ಬೆಳೆಯೋದ್ರಲ್ಲಿ ಅನುಭವ ತುಂಬ ಇದೆ. ಯಾಕಂದರೆ ಅವ್ರ ತಂದೆ ಮನೇಲಿ ಅದನ್ನೇ ಅವರು ಬೆಳೆಯೋರು, ಅವ್ರ 19 SSLC ಪಾಸ್ ಮಾಡಿದ್ದಾರೆ. ಅದರಿಂದ ಅವರು ನಾನು ರೇಷ್ಮೆ ಮಾಡ್ತೀನಿ ನಿನ್ನ ಬರೀ ಸೊಪ್ಪು ತಂದು ಕೊಡುವ ಅಷ್ಟೇ, ಮಿಕ್ಕನ್ನು ನಾನು ಮೇಂಟೈನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇವಾಗಲೂ ಅಷ್ಟೇ, ಅವರು ಬೆಳಗ್ಗೆ 8 ಗಂಟೆ ನಮ್ಮ ಮಕ್ಕಳನ್ನ ಕಾನ್ವೆಂಟ್ ರೆಡಿ ಮಾಡಿ ಕಳಿಸ್ಬಿಟ್ಟು ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ನನ್ನ ಜೊತೆಲೇ ದುಡಿತಾರೆ. ಅದರಿಂದ ನನಗೆ ರೇಷ್ಮೆ ಮಾಡಬೇಕು ಅಂತ. ಯಾಕಂದ್ರೆ ಅರಣ್ಯ ಇಲಾಖೆಯಿಂದ ಒಂದು ಎಕರೆ ಅಪ್ರೂವ್ ಮಾಡಿದ್ದೀನಿ ಸರ್, 3-4 ವರ್ಷ ಆಯಿತು ಮಾಡಿ, ಇನ್ನು 2 ವರ್ಷಕ್ಕೆಲ್ಲ ಅದು ಬೆಳೆ ಬರ್ತು. ಹಾಗೆ ತೋಟಗಾರಿಕೆ ಬೆಳೆಯಿಂದ ತರಕಾರಿಗಳು, ಕೃಷಿ ಇಲಾಖೆಯಿಂದ ಸ್ವಲ್ಪ ಈ ಸಾರಿ 1 ಎಕರೆ ಸಿರಿಧಾನ್ಯದಲ್ಲಿ ನವಣೆ ಮಾಡಬೇಕು ಅಂತ ಇದ್ದೀನಿ, ಮಾಡ್ತಿದ್ದೀನಿ ಸರ್, ಮಾಡೇ ಮಾಡ್ತೀನಿ. ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆಂಟು, ಒಂದು ಚಾಲೆಂಜು ತಗೋಬೇಕು ನಾವು ಮೊದಲು. ಅದು ತಗೊಂಡ್ರೆ ಏನು ಬೇಕಾದರೂ ಮಾಡ್ಬೋದು. ಅದು ನಾವು ಮೊದಲೇ ಸ್ಟಾರ್ಟಿಂಗ್ ಅಯ್ಯೋ ಅದರಿಂದ ಏನೂ ಇಲ್ಲ ಅನ್ಕ ಇದ್ರೆ ಅದು ಏನೂ ಮಾಡೋಕ್ಕಾಗಲ್ಲ. ನಾನು ಮಾಡಲೇಬೇಕು ಅಂದಾಗ ಮಾಡಲೇಬೋದು ಸರ್ ಅಷ್ಟೇ. ಇನ್ನು ಈ ಕೃಷಿ ಹೊಂಡ ಮಾಡಿದ್ದೀನಿ ಅಂತ ಹೇಳಿದ್ರಿ, ಅದರಿಂದ ಏನೆಲ್ಲ ಅನುಕೂಲತೆಗಳಾಗಿದೆ? ಅದಕ್ಕೆ ನೀರಿನ ಮಟ್ಟ, ನೀರಿನ ಸಂಗ್ರಹ ಆಗ್ಬೋದು ಅಥವಾ ನೀರಿನ ಮಟ್ಟವನ್ನು ಹೆಚ್ಚೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಸರ್, ಕಡಿಮೆ ನೀರಿರೋಂಥ ಒಂದು ಬೋರ್ವೆಲ್ಗಳಿಗೆ ಅದು ಒಂದು ಉತ್ತಮವಾದ ಕೆಲಸ ಈ ಕೃಷಿ ಹೊಂಡ. ಯಾಕಂತೇಳಿದ್ರೆ ಕಡಿಮೆ ನೀರು, ಕಡಿಮೆ ವಿದ್ಯುತ್ ಇದ್ದಾಗ ಅದನ್ನು ಬೋರ್ವೆಯಿಂದ ನೀರನ್ನ ಶೇಖರಣೆ ಮಾಡ್ಕೋಬೋದು. ಜೊತೆಗೆ ಮಳೆ ನೀರನ್ನು ಸಹ ಅಲ್ಲಿ ಶೇಖರಣೆ ಮಾಡ್ಕೋಬೋದು. ಮಳೆ ನೀರನ್ನು ಶೇಖರಣೆ ಮಾಡ್ಕೊಂಡು ಅಲ್ಲಿಂದ ಸಣ್ಣದಾಗಿ ಒಂದು ಮೋಟ್ರ್ ಇಟ್ಕೊಂಡು ಒಂದು ಫಿಲ್ಟರ್ ಮಿಷಿನ್ ಮಾಮೂಲಿ ಇದ್ದೇ ಇರ್ತೀವಿ, ಅದೆಲ್ಲ ಡ್ರಿಪ್ ನಾವು ನಮ್ಮ ಕಡೆ ಎಲ್ಲ ಡ್ರಿಪ್ ಮಾಡಿರೋದ್ರಿಂದ ಅದ್ರ ಮುಖಾಂತರ ನಾವು ಮಾಡಿದಾಗ ಎಷ್ಟು ನೀರನ್ನ ಉಳಿಸ್ಬೋದು, ಅದರಿಂದ ಬೇರೆಯವ್ರ ಬೋರ್ಗಳಿಗೂ ಒಂದು ಅನುಕೂಲ ಇತ್ತು. ಮತ್ತು ಕೃಷಿ ಹೊಂಡ ಇನ್ನೊಂದು ಏನಪ್ಪ ಅಂದರೆ ಪ್ರಮುಖವಾಗಿ ನೀರು ಸ್ಟಾಕ್ ಇಟ್ಕೊಂಡು ನಾವು ಅದು ಮಾಡೋದ್ರಿಂದ ಆ ಟೈಮ್ಗೆ ಕರೆಕ್ಟಾಗಿ ನೀರು ಒದಗಿಸ್ಬೋದು ಅನ್ನೋದು ಮೊದಲನೇ ಆದ್ಯತೆ. ತರಕಾರಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ನೀರಿನ ಒಂದು ಪೂರೈಕೆಗೆ ನೀವು ಹೇಳಿರಿ ಹನಿ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಈಗ ಬೇರೆ ಬೇರೆ ಬೆಳೆಗಳನ್ನು ಹಾಕಿದಾಗ ನೀರಿನ ಅಗತ್ಯಗಳು ಬೇರೆ ಬೇರೆ ಇರುತ್ತೆ, ಯಾವ ಥರ ನಿರ್ವಹಣೆ ಮಾಡ್ತೀವಿ ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟಾಗೆ? ಸರ್, ಹನಿ ನೀರಾವರಿ ಮಾಡ್ಕೊಂಡಿರೋದ್ರಿಂದ ನೀರಿನ ಕೊರತೆ ಹೆಚ್ಚಾಗಿರಲ್ಲ ಸರ್. ಯಾಕಂತ ಹೇಳಿದ್ರೆ 2 ಗಂಟೆ ಟೈಮ್ ನಾವು ಕರೆಕ್ಟಾಗಿ ಆನ್ ಮಾಡಿದ್ರೆ ನೀರು ಸಾಕಾಗುತ್ತೆ. ಇವಾಗ ನಾವು ಕಟ್ಟ ನೀರಲ್ಲಿ 20 ಕ್ವಿಂಟಲ್ ವ್ಯವಸಾಯ ಮಾಡ್ಬೋದಲ್ಲ, ಅದನ್ನೇ ಹನಿ ನೀರಾವರಿ ಮುಖಾಂತರ ಸುಮಾರು ಇಲ್ಲ ಅಂದರೂ 3 ಎಕರೆ ಆರಂಭ ಮಾಡ್ಬೋದು. ಜೊತೆಗೆ ರಾಸಾಯನ ಗೊಬ್ಬರ ನಾವು ಗುಳಿಗೆ ಹೊಡಿಬೇಕು, ಆಳುಗಳನ್ನ ಯಥೇಚ್ಛವಾಗಿ ನಾವು ಆಳುಗಳು ತಗೋಬೇಕು ಅನ್ನೋ ಉದ್ದೇಶ ಇರಲ್ಲ. ಯಾಕಂದ್ರೆ 1.5 ಗಂಟೆ ಟೈಮ್ ನಾವು ಇಂಚೂರಿಲಿ ಫಿಲ್ಟರ್ ಮಾಡಿ ಇಂಚೂರಿ ಮುಖಾಂತರ ಕೊಟ್ಟರೆ ಡೈರೆಕ್ಟಾಗಿ ಆ ಗಿಡಕ್ಕೆ ಚುಟೋದ್ರಿಂದ ಆಳುಗಳ ಒಂದು ಕೊರತೆನೂ ಕಮ್ಮಿ ಆಗಿರುತ್ತೆ ಅಂತ ಹೇಳ್ತೀವಿ. ಇದು ಗೊಬ್ಬರದ ಪೂರೈಕೆ ಆಯಿತು, ನೀರಿನ ಪೂರೈಕೆ ಆಯಿತು, ಇನ್ನು ಸಸ್ಯ ಸಂರಕ್ಷಣೆ ತರಕಾರಿ ಬೆಳೆಗಳಲ್ಲಿ ಭಾರಿ ಮುಖ್ಯ ಹೇಳಿ, ನೀವು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವ ಯಾವ ಥರ? ಸಸಿ ಸಂರಕ್ಷಣೆ ನಾವು ಅಲ್ಲೇ ನರ್ಸರಿಲಿ ತಗೊಳ್ಳೋದ್ರಿಂದ ಸಾಧಾರಣವಾಗಿ ಸಸಿಗಳೆಲ್ಲ ಚೆನ್ನಾಗಿ ಬರ್ತಾ ಇರ್ತವೆ. ಮತ್ತು ಅದಕ್ಕೆ ನಾ ತಗಾಗಿ ನಾವು ಹೇಳ್ದಲ್ಲ ಸರ್ ಮೊದಲು, ನಾವು ಊಜಿ ಈಗ ಯಾವ ಥರ ಅವಾಯ್ಡ್ ಮಾಡ್ಕೋಬೇಕು, ಇದನ್ನು ನಾವು ಸ್ವಲ್ಪ ನೈಸರ್ಗಿಕವಾಗಿ ಕೆಲವನ್ನ ಮಾಡ್ಕೊಂಡಾಗ ರೋಗಗಳು ಕಡಿಮೆ ಅಂತ. ಜಾಸ್ತಿ ಕೀಟನಾಶಕ ಏನು ಬಳಸಲ್ಲ ನೀವು? ಕೀಟನಾಶಕ ಬಳಸ್ತೇನೆ ಸರ್, ಆದರೆ ಅತಿ ಹೆಚ್ಚುವಾಗಿ ಬಳಸ್ತಾ ಇಲ್ಲ. ಮೊದಲೆಲ್ಲ ಬಳಸ್ತೀನಿ, ನನಗೆ ಗೊತ್ತಿರಲಿಲ್ಲ, ಸಿಕ್ಕಾಪಟ್ಟೆ ನಾನು ಬಳಸ್ತಾನೆ ಇದ್ದೆ. ಆಗ ಇತ್ತೀಚಿನ ದಿನಗಳಲ್ಲಿ ಕೆಲವು ಅಧಿಕಾರಿಗಳಿಂದೆಲ್ಲ ಮಾಹಿತಿ ಪಡ್ಕೊಂಡಾಗ ಮತ್ತೆ ನಾನು ಅವಾಗವಾಗ ಪ್ರತಿದಿನ ಅವಾಗವಾಗೇನು ಪ್ರತಿದಿನ ಈ ರೇಡಿಯೋ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅನುಭವ ಆಗಿದೆ. ಸರ್ಕಾರಿ ಬೆಳೆಗಾರರಿಗೆ ಪ್ರಮುಖವಾದ ಒಂದು ಸಮಸ್ಯೆ ಅವರನ್ನು ಕಾಡೋದು ಅಂದರೆ ಮಾರುಕಟ್ಟೆ ಸಮಸ್ಯೆ. ಅವ್ರು ಏನು ನಿರೀಕ್ಷೆ ಮಾಡ್ತಾರೆ ಬಿತ್ತನೆ ಟೈಮ್ನಲ್ಲಿ ಅಥವಾ ಸಸಿ ನೆಡುವಂಥ ಸಂದರ್ಭದಲ್ಲಿ ಏನೊಂದು ಆಸೆ ಇಟ್ಕೊಂಡಿರ್ತಾರೆ, ಅದಕ್ಕೆ ತಕ್ಕ ಹಾಗೆ ಎಷ್ಟೋ ಸಲ ಮಾರುಕಟ್ಟೆ ಇರಲ್ಲ ಅಂತ ಹೇಳ್ತಾರೆ. ನೀವು ಏನು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಿದ್ದೀರಿ? ಸರ್, ನಾನು ಸಾಧಾರಣವಾಗಿ ಎಲ್ಲಿ ರೈಟ್ ಇರುತ್ತೆ, ಈಗ ಒಂದೊಂದು ಟೈಮ್ ಎಲ್ಲ ಕಡೆನೂ ಇರಲ್ಲ, ಬಟ್ಟು ಎಲ್ಲ ಕಡೆನೂ ಇರಲ್ಲ ಅಂತ ನಾವು ಮನೇಲೇ ಕೂತ್ಬಿಟ್ಟು ತರಕಾರಿ ನೆಟ್ಬಿಟ್ರೆ ಆಗಲ್ಲ, ಬೇರೆ ಬೇರೆ ಕಡೆ ವಿಚಾರಿಸ್ಬೇಕು. ಈಗ ನಾನು ಟೊಮೊಟೊನ ಜಾಸ್ತಿ ಯಥೇಚ್ಛವಾಗಿ ಅಂದರೆ ಕೊಯಮತ್ತೂರು ತಮಿಳ್ನಾಡು ಹಾಕತ್ತೀನಿ. ಹಾಗೆ ಈ ಥರ ತರಕಾರಿಗಳು ಬೆಳಿಬೇಕಂದ್ರೆ ಈಗ ಮೊನ್ನೆ ಹೀರೆ ಹಾಕಿದ್ದಿ, ಹೀರೆಕಾಯಿನ ಮೈಸೂರು ಮಾರ್ಕೆಟ್ನಾಗ 20 ರೂಪಾಯಿ ರೇಟ್ ಇತ್ತು. ಅದೇ ಇಲ್ಲಿ ನಮ್ಮ ಮಳವಳ್ಳಿಯಲ್ಲಿ ಒಂದು ಕಂಪ್ನಿ ಓಪನ್ ಆಗಿದೆ, ಅವ್ರೇನು ಮಾಡಿದ್ರು ಚೆನ್ನಾಗಿರೋ ಕಾಯಿನ 34 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾಯಿದ್ರು. ಅಲ್ಲಿ ಕಮಿಷನ್ ಇಲ್ಲ, ಬಾಡಿಗೆ ಇಲ್ಲ, ಸುಂಕ ಕೂಲಿ ಯಾವುದೂ ಇಲ್ಲ. ನಾನು ಗಾಡಿನಲ್ಲೇ ನಾನು ಸ್ಕೂಟರಲ್ಲೇ ಮಡಿಕೊಂಡೋಗಿ ಹಾಕ್ತಾ ಇದ್ದೆ. ಅದೇ ರೀತಿ ಟೊಮೊಟೊನ ರೇಟ್ ಇದ್ದಾಗ ನನ್ನ ತೋಟದಲ್ಲೇ ನಾನು ನೇರ ಮಾರಾಟ ಮಾಡ್ತೀನಿ. ನಾಟಿ ಟೊಮೊಟೊ ಹಾಕ್ದಾಗ ಇಲ್ಲ ನೇರ ಮಾರಾಟ ಮಾಡೋದು. ಮತ್ತು ಪಕ್ಕದಲ್ಲಿ ಒಂದು ಸಂತೆ ಇದೆ, ಕಿರ್ಗಾವಲ್ ಸಂತೆ ಅಂತ, ಅಲ್ಲಿಗೆ ತಗೊಂಡೋಗಿ ಮಾಡ್ತೀನಿ. ನನಗೆ ಎಷ್ಟು ಒಂದು ಬೆಲೆ ಏನು ಸಿಗುತ್ತೋ ಆ ಬೆಲೆಗೆ ನಾನು ಮಾರಾಟ ಮಾಡ್ಬೋದು. ಇದೇ ರೀತಿ ನಾವು ಬೆಳೆನ ಚೆನ್ನಾಗಿ ಮಾಡಿದ್ರೆ ತೋಟದ ಹತ್ರನೇ ಬಂದು ಸುಮಾರು ಜನ ಖರೀದಿ ಮಾಡಿದ್ದಾರೆ ಸರ್, ಖರೀದಿ ಮಾಡ್ತಾನೂ ಇದ್ದಾರೆ. ಬೇರೆ ಬೇರೆ ಕಂಪ್ನಿಗಳೆಲ್ಲ ಬಂದು ಅವರು ನೇರವಾಗಿ, ಈಗ ಮೊನ್ನೆ ಯಾರು ಮಂಡ್ಯದಿಂದ ನೀವು ತರಕಾರಿ ಬೆಳ್ಕೊಟ್ರೆ ನಾವೇ ಡೈರೆಕ್ಟಾಗಿ ಖರೀದಿ ಮಾಡ್ತೀವಿ, ಅದಕ್ಕೇನು ಬೀಜ ಬೇಕು, ಅದಕ್ಕೇನು ರಾಸಾಯನಿಕ ಗೊಬ್ಬರ ಆಗ್ಬೋದು ಅಥವಾ ಇತರೆ ಗೊಬ್ಬರ ಆಗ್ಬೋದು, ನೀವೇನು ಖರ್ಚು ಮಾಡ್ತೀರಾ ಅದು ನಾವು ಕೊಡ್ತೀವಿ, ನಾವು ಇಷ್ಟು ಈ ರೈಟ್ ಒಂದು ಫಿಕ್ಸ್ ಮಾಡ್ತಾಗತ್ತೀವಿ ಅಂತ ಬೇರೆ ಬೇರೆ ಕಂಪ್ನಿಯವರು ಸಹ ಬರ್ತಾರೆ. ಮೊದಲು ನಾವು ಬೆಳೆನ ಚೆನ್ನಾಗಿ ಬೆಳೆದ್ರೆ ಎಲ್ಲರೂ ಬೆಳಿಬೋದು ಸರ್. ಬೆಂಬಲ ಬೆಲೆ ಮಾಡಬೇಕು, ಬೆಂಬಲ ಬೆಲೆ ಮಾಡಬೇಕು ಅಂತ ಈಗ ನಮ್ಮ ಜನ ಹೇಳ್ತಾರೆ. ಆದರೆ ತರಕಾರಿ ಬೆಲೆಗೆ ಬೆಂಬಲ ಮಾಡದೇ ಇದ್ರೆ ರೈತ ಅವನಂತ ಯೋಗ ಯಾವ ಸರ್ಕಾರದಿಂದ ಯಾವ ಸಬ್ಸಿಡಿನೇ ಬೇಕಾಗಿಲ್ಲ. ತರಕಾರಿ ಬೆಲೆಗಳಿಗೆಲ್ಲ ಬೆಂಬಲ ಮಾಡಿಬಿಟ್ರೆ ಅವರು ಯಾವ ಸಬ್ಸಿಡಿನೂ ಕೊಡಬೇಕಾಗಿಲ್ಲ, ಅದೊಂದೇ ಸಾಕು. ನೇರವಾಗಿ ರೈತನಿಗೆ ಬೇಕಾಗಿರೋದು ಪ್ರಮುಖವಾಗಿ ವಿದ್ಯುತ್ತು ಮತ್ತು ನೀರು, ಅದನ್ನು ಕೊಟ್ಟರೆ ಸಾಕು ಸರ್. ನೀವು ಹೇಳಿದ್ರೆ 5 ಎಕರೆಗೆ ಒಂದೇ ಸಾರಿ ಕುಂಬಳ ಬೆಳೆದ್ಬಿಟ್ಟೆ ಅಂತ. ಇದು ಸ್ವಲ್ಪ ರಿಸ್ಕ್ ಅಂತ ಅನ್ಸುತ್ತೆ. ಇಷ್ಟೊಂದು ಒಂದು ಬೆಳೆ ಕ್ಷೇತ್ರದಲ್ಲಿ ಇಷ್ಟೊಂದು ದೊಡ್ಡ ಕ್ಷೇತ್ರದಲ್ಲಿ ಬೆಳೆದ್ರೆ ಧಾರಣೆ ಸಿಗದೆ ಹೋದ್ರೆ ನನಗೆ ಒಂದೇ ಸಲ ನಷ್ಟ ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಕೆಲವರು ಏನು ಹೇಳ್ತಾರೆ, ನಾವು ಸ್ವಲ್ಪ ಸ್ವಲ್ಪ ಭೂಮಿಯಲ್ಲಿ ಒಂದು ಕುಂಟೆ ಎರಡು ಕುಂಟೆ ಹೀಗೆ ಬೇರೆ ಬೇರೆ ಕಾಲಕ್ಕೆ ಅಂದರೆ 15 ದಿನದ ಅಂತರದಲ್ಲಿ ಅಥವಾ ತಿಂಗಳ ಅಂತರದಲ್ಲಿ ಮಾಡ್ತೀವಿ, ಹಾಗಾಗಿ ನಮಗೆ ಮಾರುಕಟ್ಟೆ ಸಮಸ್ಯೆ ಇಲ್ಲ ಅಂತ ಹೇಳಿ ನೀವು 5 ಎಕರೆ ಹಾಕಿದ್ರಿ, ಆ ದುಡ್ಡು ಬಂತು. ಆದರೆ ಅದೇ ಪುನಃ ಪುನಃ ಪುನಃ ಅದೇ ಥರ ಮಾಡೋಕ್ಕೆ ಸಾಧ್ಯನಾ? ಇಲ್ಲ ಸರ್, ಆ ಬೆಳೆ ಬಿಟ್ಟು ಬೇರೆ ಬೆಳೆಗಳು 5 ಎಕರೆ ಮಾಡೋಕ್ಕಾಗಲ್ಲ, ಕಷ್ಟ ಇರುತ್ತೆ. ಯಾಕಂದ್ರೆ ಈ ಕುಂಬಳೆ ಅನ್ನೋದು ಅದು 12 ಅಡಿ ಪಟ, 12 ಅಡಿ ಪಟ ಅಂದರೆ ನೀರನ್ನ ಒಂದೇ ಸರಿ 5 ಎಕರೆಗೂ ಮೇಂಟೈನ್ ಮಾಡ್ಬೋದು. ಹಾಗೆಯೇ ಈಗ ನಾವು 1 ಎಕರೆ ಟೊಮೊಟೊ ಅಥವಾ 1 ಎಕರೆ ಬೀನ್ಸ್ಗೆ ಏನು ಮೇಂಟೆನೆನ್ಸ್ ಮಾಡ್ತೀವಿ ಅಷ್ಟೇ ಖರ್ಚು 5 ಎಕರೆ ಕುಂಬಳೆಗೆ ಮಾಡ್ಬೋದು. ಹಾಗಾಗಿ ಆ ಥರ ಒಂದು ಪ್ರಯತ್ನ ಮಾಡಿದ್ವಿ. ಈಗ ಸಿದ್ದರಾಜು, ನಿಮ್ಮಂಥ ಕೃಷಿಕರು ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ಅವರಲ್ಲಿ ಕೆಲವರು ಯಶಸ್ವಿನೂ ಆಗಿದ್ದಾರೆ, ಕೆಲವರು ಕೈ ಸುಟ್ಕೊಂಡವರು ಇದ್ದಾರೆ, ನಿಮ್ಮ ಹೆಸರನ್ನ ಅವರು ಕೇಳ್ತಾ ಇರ್ತಾರೆ. ಅದಕ್ಕೆ ನಿಮ್ಮ ಜೊತೆ ಮಾತಾಡಬೇಕು, ಇನ್ನಷ್ಟು ವಿಷಯ ತಿಳ್ಕೊಬೋದು ಅನ್ನೋದು ಒಂದು ಭಾವನೆ ಇರ್ಬೋದು. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನಕ್ಕೆ 3 ಸಾರಿ ಹೇಳಿ. 9845648915 9845648915 9845648915 ಸಿದ್ದರಾಜ, ನೀವು ಮಾತಾಡ್ತಾ ಹೇಳಿದ್ರಿ ಈ ಕೀಟನಾಶಕಗಳೇ ಆಗಲಿ ರೋಗನಾಶಕಗಳೇ ಆಗಲಿ ಈ ಪ್ರಾಣಿ ಮೂಲ ಸಸ್ಯ ಮೂಲ ಇವುಗಳನ್ನು ತಯಾರು ಮಾಡಿಕೊಂಡು ನಾನು ಬಳಕೆ ಮಾಡ್ತೀನಿ, ಹಸುವಿನ ಗಂಜಲದಲ್ಲಿ ಅಷ್ಟೆಲ್ಲ ಅಂಶಗಳಿರುತ್ತೆ ಅಂತ ಹೇಳಿ, ಯಾವುದಾದ್ರೂ ಒಂದು ತರಬೇತಿ ಕಾರ್ಯಕ್ರಮಗಳು ಅಥವಾ ಈ ರೀತಿ ಪಂಚಗವ್ಯ ಆಗ್ಬೋದು, ಇದನ್ನು ನೀವೇನಾದ್ರು ತಯಾರು ಮಾಡೋದಕ್ಕೆ ಅನುಭವ ಪಡ್ಕೊಂಡಿದ್ದೀರಾ, ಅದೆಲ್ಲ ಎಷ್ಟು ಮಟ್ಟಿಗೆ ಬಳಕೆ ಮಾಡ್ತಾ ಇದ್ದೀವಿ? ಸರ್, ಜೀವಾಮೃತ ಮಾಡೋದ್ರ ಬಗ್ಗೆ ನಾನು ಅನುಭವ ಇದೆ. ಕುದೇರ್ ಚಾಮರಾಜನಗರ ಡಿಸ್ಟಿಕ್ಕಲ್ಲಿ ರೇಷ್ಮೆ ಬಗ್ಗೆ ಒಂದು ತರಬೇತಿಗೆ ಹೋಗಿ ಅಲ್ಲೂ ಒಂದು 5 ದಿನ ತರಬೇತಿ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ದೀನಿ. ಈ ಜೀವಾಮೃತ ಮಾಡೋದ್ರ ಬಗ್ಗೆ ಈಗಾಗಲೇ ನಾನು ತಿಳ್ಕೊಂಡಿದ್ದೀನಿ. ಜೀವಾಮೃತ ಆಗ್ಬೋದು, ಬೀಜಾಮೃತ ಆಗ್ಬೋದು, ಘನಜೀವಾಮೃತ ಆಗ್ಬೋದು. ಉದಾಹರಣೆಗೆ ಜೀವಾಮೃತ ಮಾಡಬೇಕು ಅಂದರೆ 200 ಲೀಟ್ರ್ ನೀರಿಗೆ ನಾವು 1 10 ಕೆಜಿ ದೇಸಿ ಹಸು ಸಗಣಿ ಅಂದರೆ ನಾಟಿ ಹಸು ಸಗಣಿ, 1 10 ಲೀಟ್ರ್ ಗಂಜಲ, 1 2 ಕೆಜಿ ಬೆಲ್ಲ. ಸರ್, ಯಾವ ಬೆಲ್ಲ ಅಂದರೆ ನೈಸರ್ಗಿಕವಾಗಿ ಬೆಳೆದಿರ್ತಾರಲ್ಲ ಆ ಬೆಲ್ಲ, ದ್ವಿದಳ ಧಾನ್ಯ ಇಟ್ಟು, ಹುರುಳಿ ಹಿಟ್ಟು ಆಗ್ಬೋದು, ಅವರೆಕಾಳು, ತಡಗುಣಿ ಕಾಳು, ಯಾವುದೋ ಒಂದು ಇಟ್ಟು ದ್ವಿದಳ ಧಾನ್ಯ ಇಟ್ಟು ನಾನು ಪುಡಿ ಮಾಡಿಕೊಂಡು ಇದಿಷ್ಟು ಮಿಶ್ರಣ ಮಾಡಿಕೊಂಡು ನಾನು 200 ಲೀಟ್ರ್ ನೀರಿನಲ್ಲಿ ನಾವು ಮಿಶ್ರಣ ಮಾಡಿ, ಜೊತೆಗೆ ಹೊಲದ ಮಣ್ಣು ಅಥವಾ ಉತ್ತದ ಮಣ್ಣು ಅಂತ ಹೇಳ್ತಾರೆ, ಹೊಲದ ಮಣ್ಣಾದರೂ ಪರವಾಗಿಲ್ಲ, ಅದೊಂದು ಹೊಲದ ಮಣ್ಣು 1.5 ಕೆಜಿ ಇದಿಷ್ಟನ್ನು ಹಾಕಿ 200 ಲೀಟ್ರಲ್ಲಿ ಮಿಶ್ರಣ ಮಾಡಿ ಸುಮಾರು 1 5-7 ದಿನವರೆಗೂ ಅದನ್ನು ದಿನಕ್ಕೆ 3 ಬಾರಿ ಬಲ್ದಗಡೆಯಿಂದ ತಿರುಗಿಸಿದ್ದ ಪ್ರದಕ್ಷಿಣೆ ಮಾಡಬೇಕು, ದಿನಕ್ಕೆ 3 ಬಾರಿ ಮಾಡಬೇಕು, ದಿನಕ್ಕೆ 3 ಬಾರಿ ಮಾಡಿ ಅದನ್ನು ನೆರಳಲ್ಲಿರೋಂಥ ಜಾಗದಲ್ಲಿಟ್ಟು ನಾವು ಡ್ರಿಪ್ ಮುಖಾಂತರನಾದರೂ ಕೊಡ್ಬೋದು, ಐಸಾ ನೀರ ಮುಖಾಂತರನಾದ್ರೂ ಕೊಡ್ಬೋದು, ಇಲ್ಲ ಸ್ಪೇರ್ ಮುಖಾಂತರನಾದ್ರೂ ನಾವು ಬೆಳೆಗಳು ಕೊಟ್ಟರೆ ಅದನ್ನು ಒಂದು 15 ದಿನಕ್ಕೆ 21 ದಿನಕ್ಕೆ ತರಕಾರಿ ಬೆಳೆಗೆ ಮಾಡ್ತಾ ಬರ್ತಾಯಿದ್ರೆ ಒಂದು ನೈಸರ್ಗಿಕವಾಗಿ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಆಹಾರ, ಒಂದು ಒಳ್ಳೆಯ ಫುಡ್ನ ನಾವು ಬೆಳಿಬೋದು ಅನ್ನೋದು ನನ್ನ ಅನಿಸಿಕೆ. ನಾನು ಅದನ್ನು ಮಾಡಿ ತೋರಿಸ್ತೀನಿ. ಸರ್, ಘನ ಜೀವಾಮೃತ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಘನ ಜೀವಾಮೃತಕ್ಕೆ ಅದಕ್ಕೂ ಅಷ್ಟೇ ಸಗಣಿ ಮತ್ತು ಗಂಜಲ, ನಮ್ಮ ನಾಟಿ ಹಸು ಗಂಜಲದ ಜೊತೆಗೆ ಬೇವಿನ ಸೊಪ್ಪು, ಬೇವಿನ ಸೊಪ್ಪು ಅಗ್ನಿಸ್ಪರ್ಶ ಮಾಡೋಕ್ಕೆ ಉಪಯೋಗಿಸ್ತೀವಿ. ಜೊತೆಗೆ ಇದನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಸಗಣಿ ಮತ್ತು ಗಂಜಲ ಬೆಲ್ಲ ಇದು ಮೂರನ್ನು ಅದ ಮಾಡ್ಕೊಂಡು ಒಂದು ಉಂಡೆ ಉಂಡೆ ರೀತಿ ಅದನ್ನು ಹಾಕ್ಕೊಂಡು ಒಣಗಿಸಿ ಚೆನ್ನಾಗಿ ಪುಡಿ ಮಾಡಿ ಬೀಜ ಮಾಡಾಗ ಅದನ್ನು ಸಾಲ್ಗಿಟ್ಕೊಂಡು ಘನಜೀವಾಮೃತ ಮಾಡ್ಕೋಬೋದು. ಸರ್, ಬೀಜಾಮೃತ ಮಾಡೋದಕ್ಕೆ 20 ಲೀಟ್ರ್ ನೀರು, ದೇಸಿ ಹಸುವಿನ ಸಗಣಿ 5 ಕೆಜಿ, ದೇಸಿ ಹಸುವಿನ ಗಂಜಲ 5 ಲೀಟ್ರು, ಸುಣ್ಣ 50 ಗ್ರಾಮು, ಬೊಗಸೆ ತುಂಬ ಜಮೀನಿನ ಮಣ್ಣು ಇಷ್ಟನ್ನು ಹಾಕೊಂಡು 50 ಲೀಟ್ರ್ ನೀರಿಗೆ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ತೆಳುವಾದ ಹತ್ತಿ ಬಟ್ಟೆಯಲ್ಲಿ ಕಟ್ಕೊಂಡು 5 ಕೆಜಿ ಸಗಣಿ ತೂಗಿ ಅಂದ್ರೆ ಅದನ್ನು ಆರಿಸಿ ನೀರೊಳಕ್ಕೆ ಹಾಕಿ ಉಣಿ ಹಾಕಿ ಅದ್ರ ಜೊತೆಯಲ್ಲಿ ಬೀಜ ಹಾಕಿ ಅದನ್ನು ಎತ್ತಿ ಬೀಜನ ಸಪ್ರೇಟಾಗಿ ಒಣಗಾಕಿ ಮಾಡಿ ಹಾರಬೇಕಲ್ಲ ಸರ್ ದುಡ್ರಿ, ಹಾರದ್ಮೇಲೆ ನಾವು ಬೀಜನ ಬೀಜಾಮೃತ ಮಾಡಿ ಸಸಿ ನೆಟ್ಟಿದ್ವಿ. ಒಳ್ಳೆಯದು ಸಿದ್ದರಾಜು, ನಿಮ್ಮ ಕೃಷಿ ಅನುಭವದ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದೀರಿ. ನೀವು ಅಂದ್ಕೊಂಡ ಹಾಗೆ ನಿಮ್ಮ ಮುಂದಿನ ಯೋಜನೆಗಳೆಲ್ಲ ಯಶಸ್ವಿಯಾಗಲಿ, ಅದು ರೇಷ್ಮೆ ಆಗ್ಬೋದು, ನಿಮ್ಮ ಕುಟುಂಬದವರು ಸಹ ಅದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರಿ, ಅದರಲ್ಲೂ ನಿಮಗೆ ಯಶಸ್ಸಿಗಲಿ ಅಂತ ನಾವು ಆಶಿಸ್ತೀವಿ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ನಮ್ಮ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಮಗ್ರ ಕೃಷಿಯ ಅನುಭವವನ್ನು ಕುರಿತು ಇದುವರೆಗೆ ಮಳವಳ್ಳಿ ತಾಲೂಕು ಕಿರುಗಾವಲು ಹೋಬಳಿ ಉಪ್ಪಲಗೇರಿ ಕೊಪ್ಪಲಿನ ಪ್ರಗತಿಪರ ಕೃಷಿಕ ಸಿದ್ದರಾಜು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ.